ನೋಡಪ್ಪ, ನಿನ್ ಮಗಳು ಕಫ ಪರೀಕ್ಷೆಯಲ್ಲಿ ಟಿವಿ ಇದೆ ಅಂತ ಬಂದಿದೆ. ಅಯ್ಯೋ ದೇವ್ರೆ, ಯಾವ ಜನ್ಮದ ಪಾಪನೋ ಏನೋ, ಇನ್ನೇನ್ ಗತಿ ಡಾಕ್ಟ್ರೆ? ಹ್ಮ್, ಈ ಜನ್ಮದಲ್ಲೇ ಬೇರೆಯವರಿಂದ ಗಾಳಿ ಮೂಲಕ ಬಂದಿದೆ. ಯೋಚನೆ ಮಾಡ್ಬೇಡಿಪ್ಪ, ನಾವು ಕೊಡೋ ಔಷಧಿ 6 ತಿಂಗಳು ತಪ್ಪದೆ ತಗೊಂಡ್ರೆ ಸಂಪೂರ್ಣ ಗುಣವಾಗ್ತಾಳೆ. ನನ್ನ ಹಾಗೆ ನಿಮ್ ಮಗಳು ಓದಿ ಡಾಕ್ಟರ್ ಆಗೋದು. ಹಂಗಾದ್ರೆ ನಾನೇ ಜವಾಬ್ದಾರಿ ತಗೊಂಡು ದಿನ ಮಾತ್ರೆ ಕೊಡಿಸ್ತೀನಿ. ಟಿಬಿ ರೋಗ ವಾಸಿ ಆದ್ರೆ ಸಾಕಪ್ಪ. ಟಿಬಿ ಶಾಪಗ್ರಸ್ತ ರೋಗವಲ್ಲ, ಕ್ರಮಬದ್ಧ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ಮೇಘ ಸಂದೇಶ ಸರಣಿಯ 540ನೇ ಸಂಚಿಕೆ. ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು, ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಮುಂಗಡ ಪತ್ರದ ಬಗ್ಗೆ ಚರ್ಚೆ ಮಾಡೋಣ. ಲೋಕಸಭೆಯೊಳಗೆ ಫೆಬ್ರವರಿ 1ನೇ ತಾರೀಕು ನಮ್ಮ ಕೇಂದ್ರದ ವಿತ್ತ ಸಚಿವೆಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂತಹ ಮುಂಗಡ ಪತ್ರದೊಳಗೆ ಕೃಷಿ ಕ್ಷೇತ್ರಕ್ಕೆ ಏನೇನು ಕೊಡುಗೆಗಳಿದ್ದಾವ, ಏನೇನು ಯೋಜನೆಗಳಿದ್ದಾವ, ಈ ಎಲ್ಲ ವಿಷಯಗಳನ್ನು ನಾವು ಇವತ್ತು ಒಂದ್ಸಲ ಪುನರ್ಮನನ ಮಾಡಿಕೊಳ್ಳೋಣ. ಈ ಮುಂಗಡ ಪತ್ರದ ಬಗ್ಗೆ ಸಾಕಷ್ಟು ತಾವು ಈಗಾಗಲೇ ಕೇಳಿದ್ದೀರಿ, ಮತ್ತೆ ರೈತರಿಗೆ ಯಾವ ರೀತಿ ಅನುಕೂಲ ಆಗಬಹುದು ಅನ್ನುವಂತಹ ಒಂದು ವಿಚಾರ ಕೂಡ ತಾವು ಮಾಡ್ತಾ ಇದ್ದೀರಿ. ಬೇರೆ ಬೇರೆ ಮಾಧ್ಯಮಗಳಿಂದ ಈ ಎಲ್ಲ ವಿಷಯಗಳು ತಮ್ಮ ಅರಿವಿಗೆ ಬಂದಿರಬಹುದು, ಆದರೂ ಕೂಡ ಇನ್ನೂ ಸಾಕಷ್ಟು ಜನರಿಗೆ ಈ ಮುಂಗಡ ಪತ್ರದ ಬಗ್ಗೆ ಇನ್ನೂ ನಾವು ತಿಳಿಸಿ ಹೇಳಬೇಕಾಗಿದೆ. ಅನೇಕ ವಿಷಯಗಳು ತಮಗ ಇನ್ನೂ ಗೊತ್ತಿರಲಿಕ್ಕಿಲ್ಲ. ಅದಕ್ಕಾಗಿ ಮುಂಗಡ ಪತ್ರದ ಬಗ್ಗೆ ನಾವು ತಿಳ್ಕೊಳ್ಳುವುದು ಬಹಳ ಮುಖ್ಯವಾದಂತಹದ್ದು ಅನ್ನೋದನ್ನ ಇಲ್ಲಿ ಗಮನಿಸಬೇಕು. ಯಾಕಂತಂದ್ರೆ ಮುಂದಿನ ನಮ್ಮ ಕೃಷಿಗೆ ಅನುಕೂಲವಾಗುವಂತಹ ಸಾಕಷ್ಟು ಯೋಜನೆಗಳು, ಹಣಕಾಸು ಸೌಲಭ್ಯಗಳು ಇವೆಲ್ಲ ಮುಂಗಡ ಪತ್ರದೊಳಗೆ ಘೋಷಣೆ ಮಾಡಿರ್ತಾರ. ಇವುಗಳ ಬಗ್ಗೆ ನಾವು ತಿಳ್ಕೊಂಡು ನಮ್ಮ ಸಮೀಪದ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಆ ಯೋಜನೆಗಳ ಲಾಭವನ್ನ ಮಾಡಿಕೊಳ್ಳುವುದರ ಕಡೆ ನಾವು ನಮ್ಮದೇ ಆದಂತಹ ಕ್ರಮಗಳನ್ನ ಕೈಗೊಳ್ಳುವುದು ಅವಶ್ಯ ಅದ. ಈ ಸಲದ ಬಜೆಟ್ನೊಳಗೆ ಕೃಷಿಯ ಸ್ವರೂಪವನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಒಂದು ಕಲ್ಪನೆ ಇದೆ. ಸ್ವಾವಲಂಬಿ ಭಾರತದ ಪರಿಕಲ್ಪನೆಗೆ ಪೂರಕವಾದಂತಹ ಕ್ರಮಗಳನ್ನ ಈ ಬಜೆಟ್ನೊಳಗೆ ತಗೊಳ್ಳಲಾಗಿದೆ ಅಂತ ಹೇಳಿ ಹೇಳಬಹುದು. ನಮ್ಮ ರೈತರಿಗೆ ಸಾಕಷ್ಟು ದೂರಗಾಮಿ ಯೋಜನೆಗಳನ್ನ ಈ ಬಜೆಟ್ನೊಳಗೆ ಹಾಕಿಕೊಳ್ಳಲಾಗಿದೆ. ಕೊರೋನಾ ಸಮಯದೊಳಗೆ ಸಾಕಷ್ಟು ಸಂಕಷ್ಟದ ಸನ್ನಿವೇಶಕ್ಕೆ ನಮ್ಮ ದೇಶ ಸಿಲುಕಿತು. ಈ ದೇಶವನ್ನ ಈ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡುವಂತಹ ಸಂದರ್ಭದೊಳಗೆ ಕೃಷಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರಗಳು ನಿರ್ಣಾಯಕವಾದಂತಹ ಒಂದು ಪಾತ್ರ ವಹಿಸಿದ್ದಾವೆ ಅಂತ ಹೇಳಿ ಹೇಳಬಹುದು. ಕೃಷಿ ಉನ್ನತಿಯೇ ಆರ್ಥಿಕತೆಯ ಜೀವಾಳ ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ಅವರು ಮುಂಗಡ ಪತ್ರ ಮಂಡಿಸುವಂತಹ ಒಂದು ಸಮಯದೊಳಗೆ ಹೇಳಿದ್ದಾರೆ. ಸ್ವಾವಲಂಬಿ ಭಾರತವನ್ನ ಸಾಕಾರಗೊಳಿಸುವಂತಹ ನಿಟ್ಟಿನೊಳಗೆ ಆಹಾರ ಭದ್ರತೆ ಇರಬಹುದು, ವಿದೇಶಗಳಿಗೆ ರಫ್ತು ಮಾಡುವಂತಹದ್ದಿರಬಹುದು, ಖಾದ್ಯ ತೈಲದ ಆಮದು ಏನ್ ಮಾಡ್ಕೊಳ್ತಾ ಇದ್ದೀವಿ ಅದರ ಪ್ರಮಾಣದೊಳಗೆ ಕಡಿತ ಮಾಡುವಂತಹ ವಿಷಯಗಳಿರಬಹುದು, ಅನ್ನದಾತರ ಬದುಕು ಸಮೃದ್ಧಗೊಳಿಸುವಂತಹ ವಿಚಾರಗಳ ಜೊತೆಗೆ ಪರಿಸರ ಸ್ನೇಹಿಯಾದಂತಹ ಗುಣಮಟ್ಟದ ಆಹಾರ ಪದಾರ್ಥಗಳ ಉತ್ಪಾದನೆಗೆ ಪ್ರಾಶಸ್ತ್ಯ ನೀಡಲಾಗಿದೆ ಅನ್ನೋದನ್ನ ಗಮನಿಸಬೇಕು. ಸ್ಥಳೀಯವಾಗಿ ಎಣ್ಣೆಕಾಳು ಬೆಳೆಯುವುದಕ್ಕೆ ಉತ್ತೇಜನ ನೀಡುವುದಕ್ಕೆ ಸಮಗ್ರ ಯೋಜನೆಯನ್ನು ರೂಪಿಸಲಾಗಿದೆ. ಆ ಮೂಲಕ ಆಮದು ಖಾದ್ಯ ತೈಲದ ಮೇಲಿನ ಅವಲಂಬನೆ ಕ್ರಮೇಣವಾಗಿ ಕಡಿಮೆ ಮಾಡುವುದಕ್ಕೆ ಉದ್ದೇಶ ಹೊಂದಲಾಗಿದೆ. ಅರಣ್ಯ ಕೃಷಿಗೆ ಮುಂದಾಗುವಂತಹ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಆರ್ಥಿಕ ನೆರವು ಘೋಷಣೆ ಮಾಡಲಾಗಿದೆ. ಸಾವಯವ ಕೃಷಿ, ಶೂನ್ಯ ಬಂಡವಾಳ ಅಥವಾ ಸಹಜ ಕೃಷಿಗೆ ಸರ್ಕಾರ ಗಮನ ನೀಡಿದೆ. ಇದರಿಂದ ಕೃಷಿ ಭೂಮಿಯ ಫಲವತ್ತತೆ ಉಳಿದು ಉತ್ಪಾದನಾ ವೆಚ್ಚ ಕಡಿಮೆ ಆಗಬಹುದಾಗಿದೆ. ರಸಗೊಬ್ಬರ ಮತ್ತು ಕ್ರಿಮಿನಾಶಕಗಳ ಬಳಕೆ ಕಡಿಮೆ ಮಾಡುವುದರಿಂದ ಪರಿಸರ ಸಂರಕ್ಷಣೆ ಸಾಧ್ಯ ಅನ್ನೋದು ಸರ್ಕಾರದ ನಿಲುವು. ನಿರೀಕ್ಷಿತ ಪ್ರಗತಿ ಸಾಧಿಸುವಂತಹ ನಿಟ್ಟಿನೊಳಗೆ ಆಧುನಿಕ ಕೃಷಿ, ಅದರ ಮೌಲ್ಯವರ್ಧನೆ ಮತ್ತು ನಿರ್ವಹಣೆ, ಸಹಜ ಅಥವಾ ಶೂನ್ಯ ಬಂಡವಾಳ ಮತ್ತು ಸಾವಯವ ಕೃಷಿಗೆ ಪ್ರೋತ್ಸಾಹಿಸುವುದಕ್ಕೆ ಪಠ್ಯಕ್ರಮವನ್ನು ಪರಿಷ್ಕರಣೆ ಮಾಡಬೇಕು ಅಂತೇಳಿ ಎಲ್ಲ ರಾಜ್ಯಗಳ ಕೃಷಿ ವಿಶ್ವವಿದ್ಯಾಲಯಗಳಿಗೆ ಸೂಚನೆ ನೀಡಲಾಗಿದೆ. ರೈತರ ಜಮೀನಿನ ಫಲವತ್ತತೆಯ ಸಂರಕ್ಷಣೆ ಮತ್ತು ರಾಸಾಯನಿಕ ಮುಕ್ತ ನೈಸರ್ಗಿಕ ಕೃಷಿಗೆ ಪ್ರೋತ್ಸಾಹ ನೀಡುವ ಭಾಗವಾಗಿ ಮೊದಲ ಹಂತದೊಳಗೆ ಗಂಗಾ ನದಿ ತೀರದೊಳಗೆ 5 ಕಿಲೋಮೀಟರ್ ಉದ್ದದ ಒಂದು ಕಾರಿಡಾರ್ ಅನ್ನು ತೆಗೆದು ಇಡಲಾಗಿದೆ. ಜಲ ಸಂಪನ್ಮೂಲಗಳ ಸದ್ಬಳಕೆ ಮತ್ತು ನದಿಗಳ ಜೋಡಣೆಗೆ ಸರ್ಕಾರ ಸಮ್ಮತಿ ನೀಡಿದೆ. ಪ್ರತಿ ಹನಿ ನೀರು ಸದ್ಬಳಕೆಯಾಗಬೇಕು, ಭೂಮಿಯ ಫಲವತ್ತತೆ ಸಂರಕ್ಷಣೆಯಾಗಬೇಕು, ಮೋರ್ ಕ್ರಾಪ್ ಪರ್ ಡ್ರಾಪ್ ಅನ್ನುವಂತಹ ಒಂದು ಘೋಷವಾಕ್ಯದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯನ್ನು ಮುಂದುವರಿಸಲಾಗಿದೆ. ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ ಇತ್ಯಾದಿ ಸಂಬಂಧಪಟ್ಟಂತಹ ಕ್ಷೇತ್ರಗಳ ಚಟುವಟಿಕೆಗಳನ್ನು ಒಳಗೊಂಡ ಕಿಸಾನ್ ಉನ್ನತಿ ಯೋಜನೆಗೆ ಈ ಸಲ 7,183 ಕೋಟಿ ರೂಪಾಯಿಗಳನ್ನು ಅನುದಾನದ ರೂಪದೊಳಗೆ ಒದಗಿಸಲಾಗಿದೆ. ಈಶಾನ್ಯ ಭಾರತದ ರಾಜ್ಯಗಳಲ್ಲಿ ವೈಜ್ಞಾನಿಕ ಸಾವಯವ ಕೃಷಿಯನ್ನು ಪ್ರೋತ್ಸಾಹಿಸುವುದಕ್ಕೆ 45 ಕೋಟಿ ರೂಪಾಯಿಗಳನ್ನು ಕಾದು ಇರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಕೃಷಿಗೆ ಒಂದು ಅದ್ಭುತವಾದಂತಹ ರೂಪ, ಅದರ ರೂಪಾಂತರ ಆಗುವಂತಹ ಎಲ್ಲ ಸನ್ನಿವೇಶಗಳು ಈಗ ನಿರ್ಮಾಣ ಆಗ್ತಾ ಇದ್ದಾವೆ. ಕೃಷಿ ಕ್ಷೇತ್ರ ಇನ್ಮೇಲೆ ಡಿಜಿಟಲ್ ರೂಪದೊಳಗೆ ನಾವು ನೋಡಬಹುದಾಗಿದೆ. ಆಧುನೀಕರಣ, ಯಾಂತ್ರೀಕರಣ, ಕೊಯ್ಲೋತ್ತರ ತಂತ್ರಜ್ಞಾನ, ಮೌಲ್ಯವರ್ಧನೆ, ಮಾರ್ಕೆಟಿಂಗ್, ಇವುಗಳಲ್ಲಿ ನೈಪುಣ್ಯವನ್ನು ಸಾಧಿಸುವುದಕ್ಕಾಗಿ ಡಿಜಿಟಲ್ ಸ್ಪರ್ಶ ಬೇಕೇ ಬೇಕು ಅನ್ನುವಂತಹ ಒಂದು ನಿರ್ಧಾರ ತಗೊಂಡು ಕೇಂದ್ರ ಈ ಒಂದು ನಿಟ್ಟಿನೊಳಗೆ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ ಅಂತ ಹೇಳಬಹುದು. ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ರಾಷ್ಟೀಯ ಬ್ಯಾಂಕ್ ನಬಾರ್ಡ್ ಬ್ಯಾಂಕಿನ ನೆರವಿನ ಜೊತೆಗೆ ಸಂಯೋಜಿತ ಬಂಡವಾಳ ಹೂಡಿಕೆ, ಕೃಷಿ ಮತ್ತು ಗ್ರಾಮೀಣ ಆಧಾರಿತ ನವೋದ್ಯಮಗಳಿಗೆ ಹಣಕಾಸಿನ ಬೆಂಬಲ, ಸಕಾಲಿಕ ಕೃಷಿ ಉತ್ಪನ್ನಗಳ ಮೌಲ್ಯವೃದ್ಧಿ ಮಾಡುವುದು, ರೈತ ಉತ್ಪಾದಕ ಸಂಸ್ಥೆಗಳನ್ನು ತೊಡಗಿಸುವುದು, ಯಂತ್ರೋಪಕರಣಗಳ ಬಾಡಿಗೆ ಮಾಹಿತಿ ತಂತ್ರಜ್ಞಾನ ಆಧಾರಿತ ಉನ್ನತ ತಂತ್ರಜ್ಞಾನದ ಸ್ಪರ್ಶ ನೀಡುವುದಕ್ಕೆ ಕೇಂದ್ರ ಸರ್ಕಾರ ಬಯಸಿದೆ ಅಂಥೇಳಿ ಹೇಳಬಹುದು. ಇನ್ನು ಒಂದು ಕ್ರಾಂತಿಕಾರಕ ಬೆಳವಣಿಗೆನೆ ಅಂತಂದ್ರೆ ಕಿಸಾನ್ ಡ್ರೋನ್ಗಳನ್ನು ಕೃಷಿಯಲ್ಲಿ ಉಪಯೋಗ ಮಾಡುವಂತಹ ಒಂದು ಪ್ರಯತ್ನ ಈ ಸಲ ಮಾಡಲಾಗ್ತದೆ ಅಂತೇಳಿ ಘೋಷಣೆ ಮಾಡಲಾಗಿದೆ. ಕಿಸಾನ್ ಡ್ರೋನ್ಗಳನ್ನು ಬೆಳೆಗಳ ಸಮೀಕ್ಷೆ, ಪೋಷಕಾಂಶಗಳ ಸಿಂಪರಣೆ, ಕ್ರಿಮಿನಾಶಕಗಳ ಸಿಂಪರಣೆ, ಆಮೇಲೆ ಭೂಮಿಯ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡುವಂತಹ ಒಂದು ನಿಟ್ಟಿನೊಳಗೆ ಈ ಡ್ರೋನ್ಗಳನ್ನು ಬಳಸುವುದಕ್ಕೆ ಸರ್ಕಾರ ಯೋಚನೆ ಮಾಡಿದೆ. ಅಲ್ಲದೆ 8 ಭಾಷೆಗಳಲ್ಲಿ ಭೂ ದಾಖಲೆಗಳ ಡಿಜಿಟಲೀಕರಣ ಮಾಡಲಿದೆ. ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದೊಳಗೆ ರೈತರಿಗೆ ಉನ್ನತ ತಂತ್ರಜ್ಞಾನ ಮತ್ತು ಡಿಜಿಟಲ್ ಸೇವೆಗಳನ್ನು ಒದಗಿಸುವಂತಹ ಒಂದು ಕಾರ್ಯ ಆಗಬಹುದಾಗಿದೆ. ಇದಕ್ಕಾಗಿ ಸಾರ್ವಜನಿಕ ಕ್ಷೇತ್ರದ ಸಂಶೋಧನೆ ಮತ್ತು ವಿಸ್ತರಣಾ ಸಂಸ್ಥೆಗಳು ಅದರ ಜೊತೆಗೆ ಖಾಸಗಿ ಕ್ಷೇತ್ರದ ಕೃಷಿ ಕಂಪನಿಗಳ ನೆರವು ಪಡೆಯಲಿವೆ. ಸ್ಥಳೀಯ ಆಹಾರ ಧಾನ್ಯ ಸಾಗಣೆ, ಸ್ಪರ್ಧಾತ್ಮಕ ದರ ಮತ್ತು ಮೌಲ್ಯವರ್ಧನೆಗೆ ಪೂರಕವಾಗಿ ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್, ಒಂದು ಸ್ಟೇಷನ್ ಒಂದು ಉತ್ಪನ್ನ ಈ ಯೋಜನೆಯನ್ನು ಪ್ರಕಟ ಮಾಡಲಾಗಿದೆ. ರೈತರು ಮತ್ತು ವರ್ತಕರನ್ನು ಆರ್ಥಿಕವಾಗಿ ಬಲಪಡಿಸುವುದು ಮುಖ್ಯ ಉದ್ದೇಶವಾಗಿದೆ. ಬೆಳೆಗಳಿಗೆ ಬೆಂಬಲ ಯೋಜನೆಯಡಿಯೊಳಗೆ ಆಹಾರ ಧಾನ್ಯಗಳ ಖರೀದಿ ಪ್ರಮಾಣ, ಕಾದಿರಿಸುವ ಮೊತ್ತ ಏರುಗತಿ ಒಳಗದ ಅಂತ ಹೇಳಿ ಹೇಳಬಹುದು. ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯೊಳಗೆ ಗೋಧಿ, ಭತ್ತ ಮತ್ತಿತರ ಆಹಾರ ಧಾನ್ಯಗಳ ಖರೀದಿಗೆ 2,73,000 ಕೋಟಿ ರೂಪಾಯಿಗಳನ್ನು ಕಾದು ಇರಿಸಲಾಗಿದೆ. 2021-22 ಸಾಲಿನೊಳಗೆ 163 ಲಕ್ಷ ರೈತರಿಂದ 1,208 ಲಕ್ಷ ಟನ್ ಭತ್ತ, ಗೋಧಿ ಖರೀದಿಗೆ 2,37,000 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಪಾವತಿಸಲಾಗಿದೆ. 2023ನ ಅಂತಾರಾಷ್ಟೀಯ ಸಿರಿಧಾನ್ಯ ವರ್ಷ ಅಂಥೇಳಿ ಘೋಷಿಸುವ ಮೂಲಕ ಕೊಯ್ಲೋತ್ತರ ಮೌಲ್ಯವರ್ಧನೆಗೆ ಸಂಸ್ಕರಣೆಗೆ ಆದ್ಯತೆಯನ್ನು ನೀಡಲಾಗಿದೆ. ದೇಶ ವಿದೇಶಗಳ ಮಾರುಕಟ್ಟೆಗಾಗಿ ಬ್ರಾಂಡಿಂಗ್ಗೆ ಉತ್ತೇಜನ ಸಿಗುವಂತಹ ಒಂದು ಸಂದರ್ಭ ಈಗ ನಿರ್ಮಾಣ ಆಗಿದೆ ಅಂತ ಹೇಳಿ ಹೇಳಬಹುದು. ಸಿರಿಧಾನ್ಯಗಳನ್ನು ಗ್ರಾಹಕ ವಲಯದೊಳಗೆ ಪ್ರಚಾರ ಮಾಡಿ ಅವುಗಳ ಬಳಕೆ ಹೆಚ್ಚಾಗುವಂತಹ ಯೋಜನೆ ರೂಪಿಸುವಂತಹ ಒಂದು ಕಾರ್ಯವನ್ನು ಈಗ ಮಾಡಲಾಗ್ತಾ ಇದೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಂಬಂಧಿತ ಚಟುವಟಿಕೆಗಳಿಗೆ ಹಂಚಿಕೆಯಾದಂತಹ ಅನುದಾನ 1,51,521 ಕೋಟಿ ರೂಪಾಯಿಗಳು, ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 20,000 ಕೋಟಿ ರೂಪಾಯಿಯಷ್ಟು ಅನುದಾನ ಏರಿಕೆ ಆಗ್ಯದ ಅಂತೇಳಿ ಹೇಳಬಹುದು. ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ ಯೋಜನೆಯಡಿಯೊಳಗೆ ಹೊಸ ತಂತ್ರಜ್ಞಾನದ ಜೊತೆಗೆ ಕೃಷಿ ಉಪಕರಣಗಳನ್ನು ತಯಾರಿಸುವುದಕ್ಕೆ ಪ್ರೋತ್ಸಾಹವನ್ನು ನೀಡಲಾಗ್ತದ. ಅನುಭವಿ ರೈತರಿಂದ ಸ್ಥಳೀಯ ಮಟ್ಟದೊಳಗೂ ಸಹಿತ ಕೃಷಿ ಉಪಕರಣಗಳ ತಯಾರಿಕೆಗೆ ಒತ್ತು ನೀಡಲಾಗ್ತದೆ. ಬಹಳ ಮುಖ್ಯವಾದಂತಹ ಒಂದು ಯೋಜನೆ ಈಗಾಗಲೇ ನಾವು ಇದರ ಬಗ್ಗೆ ಚರ್ಚೆ ಮಾಡದಂಗ ಜಲ ಸಂರಕ್ಷಣೆ, ಅದರ ಜೊತೆಗೆ ನದಿಗಳನ್ನು ಜೋಡಿಸುವಂತಹ ಒಂದು ಯೋಜನೆ, ನೀರಾವರಿಗೆ ಹೊಸ ಆಯಾಮ ಕೊಡುವಂತಹ ಒಂದು ಯೋಜನೆ, ಇದನ್ನ ಪ್ರಾಯೋಗಿಕವಾಗಿ ಈ ವರ್ಷ ಮುಂಗಡ ಪತ್ರದೊಳಗೆ ಘೋಷಣೆ ಮಾಡಲಾಗಿದೆ. 5 ನದಿಗಳನ್ನು ಈ ಸಂದರ್ಭದೊಳಗೆ ಜೋಡಿಸಲಾಗುತ್ತದೆ ಅನ್ನುವಂತಹ ಒಂದು ಘೋಷಣೆ ಇದೆ. ಪ್ರಾಯೋಗಿಕ ಹಂತದೊಳಗೆ ಕೆನ್ ಮತ್ತು ಬೆತ್ವಾ ನದಿಗಳ ಜೋಡಣೆಯ ಅನುಷ್ಠಾನಕ್ಕಾಗಿ 1,400 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಜೊತೆಗೆ ಹೊಸದಾಗಿ 5 ನದಿಗಳ ಜೋಡಣೆಗೆ ಸಮ್ಮತಿಸಲಾಗಿದ್ದು ನೀರಾವರಿ ಕ್ಷೇತ್ರಕ್ಕೆ ಹೊಸ ಆಯಾಮ ನೀಡಬಹುದು ಅಂಥೇಳಿ ಇದರ ವಿಶ್ಲೇಷಣೆ ನಡೆದ. ಯಮುನಾ ನದಿ ಕಣಿವೆಯ ಅಡಿಯೊಳಗೆ ಬರುವಂತಹ ಕೆನ್ ನದಿ ಮತ್ತು ಬೆತ್ವಾ ನದಿಗಳಿಗೆ ನೀರನ್ನು ಹರಿಸುವುದು ಕೆನ್ ಬೆತ್ವಾ ನದಿ ಜೋಡಣೆಯ ತಿರುಳು. ಅಂದ್ರೆ ಕೆನ್ ನದಿಯಿಂದ ನೀರನ್ನು ತಗೊಂಡು ಬೆತ್ವಾ ನದಿಗೆ ಅದನ್ನ ಸರಬರಾಜು ಮಾಡುವಂತಹದ್ದೇ ಈ ಯೋಜನೆಯ ಒಂದು ತಿರುಳು ಅಂಥೇಳಿ ಹೇಳಬಹುದು. ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ರಾಜ್ಯಗಳ ವ್ಯಾಪ್ತಿಗೆ ಬರುವಂತಹ ಬುಂದೇಲ್ಖಂಡ್ ಬರಪೀಡಿತ ಪ್ರದೇಶದ 13 ಜಿಲ್ಲೆಗಳಿಗೆ ಈ ಕೆನ್ ಬೆತ್ವಾ ನದಿ ಜೋಡಣೆಯಿಂದ ಅನುಕೂಲ ಆಗಬಹುದಾಗಿದೆ. ಪನ್ನಾ ಹುಲಿ ಸಂರಕ್ಷಿತ ಪ್ರದೇಶದ 5,803 ಹೆಕ್ಟೇರ್, ಮಧ್ಯಪ್ರದೇಶದ ನೌರಾದೇಹಿ ವನ್ಯಜೀವಿ ಸಂರಕ್ಷಣಾಧಾಮ ಮತ್ತು ಉತ್ತರ ಪ್ರದೇಶದ ರಾಣಿಪುರ್ ವನ್ಯಜೀವಿ ಸಂರಕ್ಷಣಾಧಾಮ ಮುಳುಗಡೆ ಆಗುವಂತಹ ಒಂದು ಸಂದರ್ಭ ಈ ಕೆನ್ ಬೆತ್ವಾ ನದಿ ಜೋಡಣೆಯಿಂದ ಆಗುತ್ತದೆ ಅನ್ನುವಂತಹ ಒಂದು ಆತಂಕ ಇದೆ. ಈ ಯೋಜನೆಗೆ ಇರುವಂತಹ ಒಂದು ದೊಡ್ಡ ಸವಾಲು ಅಂತೇಳಿ ಹೇಳಬಹುದು. ನದಿ ಜೋಡಣೆಗಳ ಯೋಜನೆ ಏನಿದೆ ಅದನ್ನು ಸ್ವಲ್ಪ ನಾವು ವಿವರವಾಗಿ ನೋಡೋಣ. ಕರ್ನಾಟಕದೊಳಗ ಇರುವಂತಹ ಕಾವೇರಿಯ ಜೊತೆಗೆ ಪೆನ್ನಾರ್ ನದಿ, ಉತ್ತರ ಕರ್ನಾಟಕ ಭಾಗದ ಬಹು ಜಿಲ್ಲೆಗಳಿಗೆ ನೀರು ಒದಗಿಸುವಂತಹ ಕೃಷ್ಣಾ ನದಿಯ ಜೊತೆಗೆ ಗೋದಾವರಿ ಮತ್ತು ಪೆನ್ನಾರ್ ನದಿ ಜೋಡಣೆ ಸೇರಿ ದಮನ್ಗಂಗಾ ನದಿ ಮತ್ತು ಪಿಂಜಾಲ್ ನದಿ, ಪರ್, ತಾಪಿ ಮತ್ತು ನರ್ಮದಾ ಈ ನದಿಗಳ ಜೋಡಣೆಯ ಸಂಬಂಧ ಕರಡುಗಳನ್ನು ಅಂತಿಮಗೊಳಿಸಲಾಗಿದೆ. ಫಲಾನುಭವಿಗಳ ರಾಜ್ಯದ ಒಮ್ಮತದ ಒಪ್ಪಿಗೆ ನಂತರ ಅನುಷ್ಠಾನ ಮಾಡಲಾಗುತ್ತದೆ ಅಂತೇಳಿ ಕೇಂದ್ರ ವಿತ್ತ ಸಚಿವರು ತಿಳಿಸಿದ್ದಾರೆ. ಕೆನ್ ಬೆತ್ವಾ ಯೋಜನೆ ಸೇರಿ ಈ ನದಿಗಳ ಜೋಡಣೆ ಯೋಜನೆಗಳಿಗೆ ಒಟ್ಟು 44,605 ಕೋಟಿ ರೂಪಾಯಿಗಳ ಅನುದಾನವನ್ನು ಮೀಸಲು ಇಡಲಾಗುತ್ತದೆ ಅಂತೇಳಿ ಅವರು ತಿಳಿಸಿದ್ದಾರೆ. ನೀರಾವರಿ ವಿಚಾರವಾಗಿ ಸಾಕಷ್ಟು ರಾಜ್ಯಗಳು ನೆರೆ ರಾಜ್ಯಗಳೊಂದಿಗೆ ಈಗಾಗಲೇ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಅದಾವ. ಕೇಂದ್ರ ಸರ್ಕಾರದ ಈ ನದಿ ಜೋಡಣೆ ಯೋಜನೆಯಿಂದ ಈ ನೀರಿನ ಸಮಸ್ಯೆ ಬಗೆಹರಿಯದಲ್ಲದೆ ಏನು ಭಿನ್ನಾಭಿಪ್ರಾಯಗಳದಾವ ಅವು ಕೂಡ ಇಲ್ಲ ಆಗುವಂತಹ ಒಂದು ಸಂದರ್ಭ ಅದ ಅಂಥೇಳಿ ಭರವಸೆ ಇದೆ. ಇನ್ನೊಮ್ಮೆ ಗಮನಿಸಬೇಕು, 5 ನದಿಗಳನ್ನು ಜೋಡಣೆ ಮಾಡಲಾಗ್ತದೆ. ದಮನ್ಗಂಗಾ, ಪಿಂಜಾಲ್ ಈ 2 ನದಿಗಳು, ಅದರ ಜೊತೆಗೆ ಪರ್, ತಾಪಿ, ನರ್ಮದಾ ನದಿಗಳು, ಗೋದಾವರಿ, ಕೃಷ್ಣಾ, ಪೆನ್ನಾರ್, ಕಾವೇರಿ, ಪೆನ್ನಾರ್ ಈ ನದಿ ವ್ಯವಸ್ಥೆಗಳು ಈ ಯೋಜನೆಯ ಮುಖಾಂತರ ಒಂದಾಗಲಿವೆ ಅಂಥೇಳಿ ಘೋಷಣೆಯನ್ನ ಮಾಡಲಾಗಿದೆ. ನದಿ ಜೋಡಣೆ ಅಂತಂದ್ರೆ ಏನು? ಒಂದು ನದಿ ಪಾತ್ರದೊಳಗಿನ ಹೆಚ್ಚುವರಿ ನೀರನ್ನ ಕೊರತೆ ಇರುವಂತಹ ಇನ್ನೊಂದು ನದಿ ಪಾತ್ರಕ್ಕೆ ಹರಿಸುವ ಮೂಲಕ ಅಲ್ಲಿನ ನೀರಾವರಿ ಸಮಸ್ಯೆಯನ್ನ ನೀಗಿಸುವುದು ಈ ನದಿ ಜೋಡಣೆ ಅನ್ನುವ ಒಂದು ಕಾರ್ಯದ ಹಿಂದಿನ ಉದ್ದೇಶ ಅಂತೇಳಿ ಹೇಳಬಹುದು. ಆತ್ಮೀಯರೇ, ಗಮನಿಸಬೇಕು, ಈ ವರ್ಷ ಏನು ಕೃಷಿ ಕ್ಷೇತ್ರಕ್ಕೆ ಅನುದಾನ ಇತ್ತು ಅದನ್ನ ಹೆಚ್ಚು ಮಾಡಲಾಗಿದೆ. ಕಳೆದ ವರ್ಷ 1,23,000 ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನ ಕೃಷಿ ಕ್ಷೇತ್ರಕ್ಕೆ ನೀಡಲಾಗಿತ್ತು. ಈ ಸಲ ಆ ಅನುದಾನವನ್ನ ಹೆಚ್ಚಿಸಿ 1,37,000 ಕೋಟಿ ರೂಪಾಯಿಗಳನ್ನ ಕೃಷಿ ಕ್ಷೇತ್ರದ ಅಭಿವೃದ್ಧಿಗಾಗಿ ತೆಗೆದು ಇಡಲಾಗಿದೆ. ಇದು ಎಷ್ಟು ಈ ಸಲದ ಮುಂಗಡ ಪತ್ರದ ಒಳಗಿರುವಂತಹ ಒಂದು ಸಾರಾಂಶ. ಕೃಷಿ ಕ್ಷೇತ್ರಕ್ಕೆ ಏನೇನು ಒದಗಿಸಲಾಗಿದೆ, ರೈತರಿಗೆ ಯಾವ ರೀತಿಯಾದಂತಹ ಅನುಕೂಲಗಳನ್ನು ಕಲ್ಪಿಸಲಾಗಿದೆ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಮುಖ್ಯಾಂಶಗಳನ್ನು ತಾವು ತಿಳ್ಕೊಳ್ಳ್ರಿ. ಇನ್ನು ಮುಂದಿನ ದಿನಗಳಲ್ಲಿ ತಮಗೆ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ತಜ್ಞರಿಂದ ನಾವು ತಮ್ಮ ಸಲುವಾಗಿ ಪ್ರಸಾರ ಮಾಡುವಂತಹ ಒಂದು ಕಾರ್ಯವನ್ನ ಮಾಡ್ತೀವಿ. ಆದರೂ ಕೂಡ ತಾವು ತಮ್ಮ ಪ್ರಯತ್ನದೊಳಗೆ ಮುಂದುವರಿಬೇಕು. ಏನಪ್ಪಾ ಅಂತಂದ್ರ, ಯಾವುದೇ ಯೋಜನೆ ಇರಲಿ ಅದನ್ನ ನಮ್ಮ ಅನುಕೂಲಕ್ಕೆ ತಕ್ಕಂಗ ಬಳಸುವಂತಹ ಒಂದು ಕಡೆ ನಾವು ಗಮನ ಕೊಡಬೇಕಾಗ್ತದೆ. ಯಾಕಂತಂದ್ರ ಸರ್ಕಾರದ ಯೋಜನೆಗಳು ನಮಗಿರುವಂತಹವು, ನಾವು ಸರಿಯಾಗಿ ಅವುಗಳನ್ನ ಉಪಯೋಗ ಮಾಡಿಕೊಂಡ್ರೆ ಮತ್ತೆ ಯಾರಿಗೆ ಆ ಯೋಜನೆಗಳ ಬಗ್ಗೆ ತಿಳಿದಿರುವುದಿಲ್ಲಲ್ಲ ಅವರಿಗೂ ಅದನ್ನ ತಿಳಿಸಿ ಹೇಳಿ ಅವರು ಕೂಡ ಬಳಸಿಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನ ಪಡ್ಕೊಂಡ್ರೆ ಸರ್ಕಾರ ಯೋಜನೆ ಮಾಡಿದ್ದಕ್ಕೂ ಸಾರ್ಥಕ ಆಗ್ತದೆ. ಒಟ್ಟಿನೊಳಗೆ ನಾವು ಸತರ್ಕರಾಗಿರಬೇಕು ಮತ್ತು ಜಾಗೃತರಾಗಿರಬೇಕು. ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದ್ರ ಕಡೆ ನಾವು ನಮ್ಮ ಉತ್ಸಾಹವನ್ನ ಯಾವತ್ತು ತೋರಿಸಬೇಕು. ಅದರ ಜೊತೆಗೆ ತಾವು ಕೂಡ ಯೋಜನೆ ಮಾಡ್ತಾ ಇರ್ತೀರಿ, ಮುಂದಿನ ದಿನಗಳಲ್ಲಿ ಏನು ಬೆಳಿಬೇಕು, ಯಾವ ಯೋಜನೆಯನ್ನು ಹಾಕೋಬೇಕು, ಏನ್ ಮಾಡಿದ್ರೆ ಚಲೋ, ಏನ್ ಮಾಡಿದ್ರೆ ಹೆಚ್ಚಿನ ಲಾಭ ಆಗ್ತದೆ, ಈ ಎಲ್ಲಾ ವಿಚಾರಗಳು ತಮ್ಮಲ್ಲಿ ಇರ್ತಾವ. ತಾವು ಒಬ್ಬರೇ ಕೂತು ವಿಚಾರ ಮಾಡಬೇಡ್ರಿ, ನಿಮ್ಮ ಅನುಭವಸ್ಥ ಸ್ನೇಹಿತರ ಜೊತೆಗೆ ವಿಚಾರ ಮಾಡಬೇಕು, ಅದರ ಜೊತೆಗೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಬೇಕು, ಆಮೇಲೆ ಯಾವತ್ತೂ ವಿಜ್ಞಾನಿಗಳ ಸಂಪರ್ಕದೊಳಗ ಇರಬೇಕು. ವಿಜ್ಞಾನಿಗಳ ಸಂಪರ್ಕದೊಳಗ ಇರೋದ್ರಿಂದ ನಿಮಗೆ ಸಾಕಷ್ಟು ಅನುಕೂಲಗಳ ಆಗ್ತಾವ. ಅದಕ್ಕೆ ಇಂತಹ ಸೌಲಭ್ಯಗಳನ್ನ ತಾವು ಯಾವುದೇ ಕಾರಣಕ್ಕೂ ಬಿಡಬಾರದು. ಅದರ ಜೊತೆಗೆ ಏನು ಈ ಉಚಿತ ದೂರವಾಣಿಗಳಿರ್ತಾವ ನೋಡ್ರಿ, ಕೃಷಿ ಇಲಾಖೆ ಇರಬಹುದು, ತೋಟಗಾರಿಕೆ, ರೇಷ್ಮೆ ಇಲಾಖೆ ಅಥವಾ ಪಶು ಸಂಗೋಪನಾ ಇಲಾಖೆ ಇರಬಹುದು, ವಿಶ್ವವಿದ್ಯಾಲಯಗಳಿರಬಹುದು, ಏನು ಉಚಿತ ದೂರವಾಣಿಗಳಿರ್ತಾವಲ್ಲ, ಅವುಗಳ ಮೂಲಕವಾಗಿ ತಾವು ಸಂಪರ್ಕ ಮಾಡಿ ಎಲ್ಲೇ ನೀವು ಇದ್ರೂ ಕೂಡ ಆ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಳ್ಬೇಕು. ಯಾಕಂತಂದ್ರೆ ಇವತ್ತಿನ ದಿವಸ ನಮಗೆ ಮಾಹಿತಿ ಇರಲಾರ್ದಕ್ಕೆ ಸಾಕಷ್ಟು ನುಕ್ಸಾನ್ ಆಗುವಂತಹದ್ದು ಇರ್ತದೆ. ಅನೇಕರನ್ನ ನಾವು ನೋಡಿವಿ ಈ ಕಾರ್ಯಕ್ರಮದ ಮೂಲಕ, ನಾವೇನು ವಾತಾವರಣದ ಮುನ್ನೆಚ್ಚರಿಕೆಯನ್ನ ಕೊಡ್ತಾ ಇರ್ತೀವಿ. ಅನೇಕರಿಗೆ ಅನುಭವ ಆದ ಈ ಒಂದು ಮಾಹಿತಿ ತಗೊಳ್ಳೋದ್ರಿಂದ ನಮಗೆ ಬಹಳಷ್ಟು ಅನುಕೂಲ ಆಗ್ತದೆ ಅಂತ ಹೇಳಿ ಸಾಕಷ್ಟು ಅನುಭವ ಕೂಡ ಇಲ್ಲಿ ತನಕ ಆಗಿದೆ. ಆದರೂ ಕೂಡ ನಿರ್ಲಕ್ಷ್ಯ ಮಾಡುವಂತಹ ಒಂದು ವಿಚಾರವನ್ನ ನಮ್ಮ ರೈತರು ಕೆಲವರು ಅಲ್ಲಲ್ಲಿ ತೋರಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಇಂಥ ಘಟನೆಗಳು ಆಗಿವೆ, ಆಗಿದ್ದನ್ನ ಕೇಳಿ ನಮಗ ಬೇಜಾರು ಕೂಡ ಆಗ್ಯದ. ಇಂಥ ಒಂದು ತಂತ್ರಜ್ಞಾನ ನಮ್ಮ ಕಡೆ ಅದ, ಅದರ ಬಳಕೆ ಸರಿಯಾದ ರೂಪದೊಳಗೆ ಆಗಬೇಕು, ಸೂಕ್ತವಾಗಿ ಆಗಬೇಕು, ಅದರಿಂದ ನುಕ್ಸಾನು ಶೂನ್ಯಕ್ಕೆ ಇಳಿಬೇಕು ಅಂತ ಹೇಳಿ ಅಂದಾಗ ಗೊತ್ತಿದ್ದು ಅಳವಡಿಸಿಕೊಳ್ಳದೆ ಹೋದ್ರೆ ಬಹಳ ಕೆಳಕನಿಸ್ತದ. ಇನ್ನ ಗೊತ್ತಿಲ್ಲಪ್ಪ ನಮಗೆ ಮಾಹಿತಿ ಇಲ್ಲ ಅಂತಂದ್ರ ಬೇರೆ ಪ್ರಶ್ನೆ. ಆದ್ರ ಈ ಒಂದು ಮಾಧ್ಯಮ ಕ್ರಾಂತಿಯಿಂದಾಗಿ ಇವತ್ತಿನ ದಿವಸ ಎಲ್ಲಾ ಮಾಹಿತಿ ತಮ್ಮ ಮುಂದೆ ಮಹಾಪೂರ್ವದ ರೂಪದೊಳಗೆ ಬರ್ತಾ ಇದೆ. ಅದನ್ನ ನಮಗೆ ಬೇಕಾದಂತಹದ್ದು ನಮ್ಮ ಕಡೆ ಬರ್ತಾ ಇದೆ, ಮತ್ತೆ ಅದನ್ನ ಸರಳವಾಗಿ ನಾವು ಅದನ್ನ ಪಡ್ಕೊಳ್ಬಹುದಲ್ಲ ಅನ್ನುವಂತಹ ಎಲ್ಲಾ ಸೌಲಭ್ಯಗಳು ನಮ್ಮ ಕಡೆ ಅದಾವ. ಈ ನಿಟ್ಟಿನೊಳಗೆ ತಾವು ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ನಾನು ಮನವಿ ಮಾಡಿಕೊಳ್ಳೋದೇನಪ್ಪಾ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಮಾಹಿತಿಯನ್ನ ಪರಾಮರ್ಶೆ ಮಾಡಿ ನೋಡಿ, ವಿಶ್ಲೇಷಣೆ ಮಾಡಿ ನೋಡಿ ಅದನ್ನ ಬಳಸಿಕೊಳ್ಳೋದ್ರ ಕಡೆ ಗಮನ ಕೊಡಬೇಕು. ಒಂದ್ ವೇಳೆ ನಿಮಗೆ ಬಳಸಿಕೊಳ್ಳೋದಾಗಲಿಲ್ಲ ಅಂತಂದ್ರೆ ಅದನ್ನ ಬೇರೆಯವರಿಗೆ ವರ್ಗಾವಣೆ ಮಾಡೋದ್ರ ಮೂಲಕ ಇನ್ನೊಬ್ರು ಅದರ ಲಾಭ ಪಡೆಯುವುದಕ್ಕೆ ಸಾಧ್ಯ ಅದ. ಆದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಈ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಒಂದು ನಿಟ್ಟಿನೊಳಗೆ ಅಥವಾ ಅದನ್ನು ಬಳಸುವಂತಹ ಒಂದು ನಿಟ್ಟಿನೊಳಗೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡೋದು ಬೇಡ ಅಂತ ಹೇಳಿ. ರಾಸಾಯನಿಕಗಳಿಂದ ನಮ್ಮ ಕೃಷಿ ಮುಕ್ತವಾಗಿರಬೇಕು, ಗ್ರಾಹಕರಿಗೆ ವಿಷಮುಕ್ತ ಆಹಾರ ಸಿಗಬೇಕು ಅನ್ನೋದ್ರ ಕಡೆ ಈಗ ಸರ್ಕಾರ ಬಹಳಷ್ಟು ತೀವ್ರವಾದಂತಹ ವಿಚಾರ ಮಾಡ್ತಾ ಇದೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಸಹಜ ಕೃಷಿ, ಶೂನ್ಯ ಬಂಡವಾಳದ ಕೃಷಿ ಅಥವಾ ನೈಸರ್ಗಿಕ ಕೃಷಿಗೆ ಹೆಚ್ಚಿನ ಒತ್ತು ನೀಡುವಂತಹ ಒಂದು ಕಾರ್ಯ ಆಗ್ತಾ ಇರೋದನ್ನ ತಾವು ಗಮನಿಸಬಹುದು. ಅದಕ್ಕಾಗಿ ನೀವು ಹೆಚ್ಚಿನ ಪಾಠಗಳನ್ನು ಈ ನಿಟ್ಟಿನೊಳಗೆ ತಗೊಳ್ಬೇಕಾಗ್ತದೆ. ನೈಸರ್ಗಿಕ ಕೃಷಿ ಬಗ್ಗೆ ಹೆಚ್ಚಿನ ಸಂಶೋಧನೆಯನ್ನ ತಾವು ಮಾಡಬೇಕು. ಅದನ್ನ ಯಾವ ರೀತಿ ನಾವು ನಮ್ಮ ಕೃಷಿ ಒಳಗೆ ಈಗಿನ ಕೃಷಿಯನ್ನ ಬದಲಾವಣೆ ಮಾಡಿ ಯಾವ ರೀತಿ ನಾವು ಆ ಪದ್ದತಿಯನ್ನ ಅಳವಡಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ವಿಚಾರ ವನ್ನ ಕೂಲಂಕುಷವಾಗಿ ಮಾಡಿ ನಿಸರ್ಗದತ್ತವಾದಂತಹ ಸಂಪನ್ಮೂಲಗಳನ್ನ ಬಳಸಿಕೊಂಡು ಉಳಿಸಿಕೊಂಡು ಮತ್ತೆ ನಮ್ಮ ಕೃಷಿಯನ್ನ ಶುದ್ಧ ಮಾಡುವುದರ ಕಡೆ, ಶುದ್ಧೀಕರಿಸುವುದರ ಕಡೆ ಯಾವ ರೀತಿ ಹೆಜ್ಜೆ ಹಾಕಬೇಕು ಅನ್ನೋದ್ರ ಬಗ್ಗೆ ತಾವು ಗಂಭೀರವಾದಂತಹ ಒಂದು ಚಿಂತನೆಯನ್ನ ಮಾಡಬೇಕಾಗಿದೆ. ಯಾಕಂತಂದ್ರೆ ಈ ಆಹಾರದ ಕ್ರಮದಿಂದಾಗಿ ಇವತ್ತ ನಾವು ನೋಡ್ತಾ ಇದ್ದೀವಿ 108 ಹೊಸ ರೋಗಗಳು ಬರ್ತಾ ಇದ್ದಾವೆ. ನಮ್ಮ ಮುಂದಿನ ಪೀಳಿಗೆ ಏನದ ಆರೋಗ್ಯಪೂರ್ಣವಾಗಿ ಬದುಕಬೇಕು, ಅದರ ಮೂಲಕವಾಗಿ ದೇಶದ ಪ್ರಗತಿಯನ್ನ ಸಾಧಿಸಬೇಕು. ಈ ನಿಟ್ಟಿನೊಳಗೆ ನಾವು ಉತ್ತಮವಾದಂತಹ ಶುದ್ಧವಾದಂತಹ ಆಹಾರ ಉತ್ಪಾದನೆ ಮಾಡುವುದು ಮುಖ್ಯವಾದಂತಹ ಗುರಿ ಆಗಬೇಕು ಅಂತೇಳಿ ಸರ್ಕಾರ ಈ ನಿಟ್ಟಿನೊಳಗೆ ಬಹಳಷ್ಟು ಚಿಂತನೆ ನಡೆಸಿ ತಮಗೆ ಈ ಜವಾಬ್ದಾರಿಯನ್ನ ವಹಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಯತ್ನವನ್ನ ನಾವು ನೀವು ಕೂಡಿ ಮಾಡೋಣ. ಇಷ್ಟು ವಿಚಾರ ಮಾಹಿತಿ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರು, ನಮ್ಮ ಮುಂದಿರುವಂತಹ ವಾರ ಅಂದ್ರ ಬುಧವಾರ ಫೆಬ್ರವರಿ 9 ಬರುವ ಮಂಗಳವಾರ ಫೆಬ್ರವರಿ 15 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಸ್ವಚ್ಛವಾದಂತಹ ಬಿಸಿಲಿನ ವಾತಾವರಣ ಇರ್ತದ. ಮಳೆ ಬರುವಂತಹ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಶೇಕಡಾವಾರು ಹೇಳಬೇಕು ಅಂತಂದ್ರೆ 10% ಮಳೆಯ ಮುನ್ಸೂಚನೆ ಅದ. ಇದರಿಂದ ತಮಗ ಗೊತ್ತಾಗ್ತದೆ ಸಂಪೂರ್ಣವಾಗಿ ಒಣ ವಾತಾವರಣ ಇರುವಂತಹದ್ದು. ತಾವೇನೀಗ ಕೃಷಿ ಚಟುವಟಿಕೆಗಳನ್ನ ಹಾಕೊಂಡಿದ್ದೀರಿ, ಎಲ್ಲ ಕೃಷಿ ಚಟುವಟಿಕೆಗಳನ್ನ ಮುಂದುವರೆಸಿಕೊಂಡು ಹೋಗುವುದಕ್ಕೆ ಬಹಳ ಸೂಕ್ತವಾದಂತಹ ಒಂದು ಕಾಲ ಅಂತ ಹೇಳಿ ಹೇಳಬಹುದು. ವಾತಾವರಣದ ಉಷ್ಣತೆ ದಿನದಿಂದ ದಿನಕ್ಕೆ ಸ್ವಲ್ಪ ಹೆಚ್ಚಾಗ್ತಾ ಇರುವುದು ತಮ್ಮ ಅನುಭವಕ್ಕೆ ಬಂದಿರಬಹುದು. ಈ ವಾರದೊಳಗೆ ಗರಿಷ್ಠ ತಾಪಮಾನ 34-35 ಡಿಗ್ರಿ ಸೆಲ್ಸಿಯಸ್ ತನಕನೂ ಕೆಲವು ಕಡೆ ಹೋಗಬಹುದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಕನಿಷ್ಠ ತಾಪಮಾನ 19-20 ಡಿಗ್ರಿ ಸೆಲ್ಸಿಯಸ್ ಸುತ್ತಮುತ್ತ ಇರಬಹುದಾಗಿದೆ. ಇಷ್ಟು ಬಿಟ್ರೆ ವಾತಾವರಣದೊಳಗೆ ಅಂತಹ ಏರಿಳಿತಗಳನ್ನು ನಾವು ನೋಡ್ತಾ ಇಲ್ಲ. ಶುದ್ಧವಾದಂತಹ ಸ್ವಚ್ಛವಾದಂತಹ ಬಿಸಿಲು ಎಲ್ಲ ಕಡೆ ಇರ್ತದೆ. ಅದಕ್ಕೆ ತಾವು ಏನು ಈ ಕಾಳುಗಳನ್ನು ಒಣಗಿಸುವಂತಹ ಒಂದು ಕೆಲಸ ಏನದ ಅದು ಬಹಳ ಸೂಕ್ತವಾಗಿ ಆಗ್ತದ ಅಂತ ಹೇಳಿ ನಮಗ ಅನಿಸ್ತದೆ. ಸವಿಸ್ತಾರವಾಗಿ ಹೇಳುವುದಕ್ಕೂ ಕೂಡ ಏನೂ ಇಲ್ಲ. ಈಗೇನು ನಾವು ಸ್ಥೂಲವಾಗಿ ಏನು ಹೇಳಿವಿ ಅದೇ ಕೂಡ ಸವಿಸ್ತಾರ ಅಂತ ಹೇಳಿ ತಾವು ತಿಳ್ಕೋಬೇಕು. ಎಲ್ಲ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆಗಳು ಕೇವಲ 10%. ಈ ವಾತಾವರಣದೊಳಗೆ ಬದಲಾವಣೆಗಳು ಆಗಬಹುದು, ಹೆಚ್ಚು ಕಡಿಮೆ ಆಗಬಹುದು, ಏರುಪೇರು ಆಗಬಹುದು. ಆ ಬದಲಾವಣೆಗಳನ್ನು ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ತಾವು ಮರಿಬಾರದು. ಯಾರ್ಯಾರು ಇನ್ನೂ ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ಅದನ್ನ ತಮ್ಮ ಮೊಬೈಲ್ನೊಳಗೆ ಸ್ಥಾಪನೆ ಮಾಡಿಕೊಂಡು ಉಪಯೋಗ ಮಾಡೋದ್ರ ಕಡೆ ಗಮನ ಕೊಡಬೇಕು. ಅದರಿಂದ ತಮಗ ನೇರವಾಗಿ ಮಾಹಿತಿ ಸಿಗ್ತದೆ, ಎಲ್ಲೂ ಮಾಹಿತಿಯ ಸೋರಿಕೆ ಆಗುವುದಿಲ್ಲ. ಈಗ ಒಬ್ಬರಿಂದ ಒಬ್ಬರು ಹೇಳುವಂತಹ ಒಂದು ಸಂದರ್ಭದೊಳಗೆ ಮಾಹಿತಿಯ ಸೋರಿಕೆ ಬಹಳ ಪ್ರಮಾಣದೊಳಗೆ ಆಗ್ತದೆ. ಅವರು ನಿಮಗೆ ಹೇಳುವಂತವರು 10 ತಿಳ್ಕೊಂಡಿದ್ರಂದ್ರ ನಿಮಗ ಅವರು 5 ಮಾತ್ರ ಹೇಳ್ತಾರ. ನೀವು ಇನ್ನೊಬ್ಬರಿಗೆ ಹೇಳಬೇಕಾದ್ರೆ 5 ಕೇವಲ 2 ಮಾತ್ರ ಇನ್ನೊಬ್ಬರಿಗೆ ಹೇಳ್ತೀರಿ. ಇದು ವೈಜ್ಞಾನಿಕವಾಗಿ ಸಿದ್ಧವಾದಂತಹ ಒಂದು ಸಂಶೋಧನೆ. ಅದಕ್ಕೆ ನಾವು ಹೇಳುದೇನಪ್ಪಾ ಅಂತಂದ್ರ ಮಾಹಿತಿಯ ಮೂಲದಿಂದ ತಾವು ಇದನ್ನ ಕೇಳಬೇಕು, ಅಂದಾಗ ನಿಮಗ ಸತ್ಯದ ಅರಿವು ಆಗ್ತದೆ. ಕೃಷಿಗೆ ಸಂಬಂಧಪಟ್ಟಂತಹ ಇನ್ನೂ ಅನೇಕ ಆಪ್ಗಳು ಪ್ಲೇಸ್ಟೋರ್ ಒಳಗೆ ಸಾಕಷ್ಟು ಸಿಗ್ತಾ ಇದ್ದಾವೆ. ದಿನ ದಿನಾನು ಹೊಸ ಹೊಸ ಆಪ್ಗಳು ಬರ್ತಾ ಇದ್ದಾವೆ. ಮನುಷ್ಯನ ಒಂದು ಕುತೂಹಲ, ಮನುಷ್ಯನ ಒಂದು ಚಿಕಿತ್ಸಕ ಬುದ್ಧಿ ಮತ್ತು ಅವಶ್ಯಕತೆ ಏನದ ಅದರ ಪ್ರಕಾರವಾಗಿ ಕೆಲಸ ಮಾಡುವುದರಿಂದ ಈ ಆಪ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ವೃದ್ಧಿ ಆಗ್ತಾ ಇದೆ. ಅದನ್ನ ನಿಮ್ಮ ಕೃಷಿಗೆ ಅನುಕೂಲ ಮಾಡಿಕೊಂಡು ಯಾವ ನಿಮಗೆ ಒಳ್ಳೆಯವು ಅನಿಸ್ತಾವ ಅವುಗಳನ್ನ ಡೌನ್ಲೋಡ್ ಮಾಡಿಕೊಂಡು ಉಪಯೋಗ ಮಾಡಿಕೊಳ್ಬೇಕು. ಮುಂದಿನ ದಿನಗಳಲ್ಲಿ ನೀವು ಈ ಇಂಟರ್ನೆಟ್ ಸಾಕ್ಷರರಾಗಬೇಕು, ಕಂಪ್ಯೂಟರ್ ಸಾಕ್ಷರರಾಗಬೇಕು, ಮೊಬೈಲ್ ಸಾಕ್ಷರರಾಗಬೇಕು, ಡಿಜಿಟಲ್ ಏನು ಕ್ರಾಂತಿ ಅದ ಇದರ ಒಂದು ಸಾಕ್ಷರತೆಯನ್ನು ತಾವು ಪಡ್ಕೊಳ್ಬೇಕು. ಸಾಕ್ಷರತೆ ಅಂತಂದ್ರೆ ಬರೇ ಓದುದು ಬರೆಯುವುದಲ್ಲ, ಈಗಿನ ದಿನಗಳಲ್ಲಿ ಸಾಕ್ಷರತೆ ಅಂತಂದ್ರೆ ಇವೆಲ್ಲ ನಾನೇನು ಹೇಳಿದ್ದಲ್ಲ, ಈ ಎಲ್ಲ ಕ್ಷೇತ್ರಗಳಲ್ಲಿ ನೀವು ಪರಿಪೂರ್ಣರಾಗಬೇಕು. ಪರಿಪೂರ್ಣ ಆಗೋದಕ್ಕೆ ಸಾಧ್ಯ ಇಲ್ಲ, ಆದ್ರೆ ನಮಗೆ ದಿವಸಕ್ಕೆ ಎಷ್ಟು ಕೆಲಸಕ್ಕೆ ಬೇಕು ಅಷ್ಟನ್ನ ನಾವು ನಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಇದುವರೆಗೆ ಮೇಘ ಸಂದೇಶ ಸರಣಿ ಕಾರ್ಯಕ್ರಮದ 540 ಸಂಚಿಕೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ರೋಳಿ. ಈಗ ಕೇಳಿ ಧರೆಪ್ಪ ದುದುಗಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ. ಕಮಲ ದೇವಿ ಕರ್ತುವ ಕಶಿ ಬರ ಹುಟ್ಟಿ ಬಂದ್ರ ಭೂಲೋಕಿ ತಿಳದಿಲ್ರಿ ಯಾರ್ಯಾರಿಗಿ ಕೈಲಾಸದೊಳಗ ಕಳವಿ ನಾರಾಯಣವಿ ಇದ್ದಾನ್ರಿ ಮಹಾದೇವನ ಬಾಳ್ತಿ ತಿಳದಿಲ್ರಿ ಯಾರ್ಯಾರಿಗಿ ಕೈಲಾಸದೊಳಗ ಕಳವಿ ನಾರಾಯಣವಿ ಇದ್ದಾನ್ರಿ ಮಹಾದೇವನ ಭಾರತಿ ಭಕ್ತಿ ಮಾಡ್ತೀನಿ ನಿಜವಾಗಿ ಆಶೀರ್ವಾದ ಪಡೆದು ಕಳವೇ ನಾರಾಯಣ ಗೌಡ ಬಂದನ್ರಿ ಭೂಲೋಕಿ ಭಕ್ತಿ ಮಾಡ್ತೀನಿ ನಿಜವಾಗಿ ಆಶೀರ್ವಾದ ಪಡೆದು ಕಳವೇ ನಾರಾಯಣ ಗೌಡ ಬಂದನ್ರಿ ಭೂಲೋಕಿ ಭಾಗತೀ ಏತ್ರಿ ಅವನಿಗೆ ಸತ್ಯ ಸಮುದೂರ ದಾಟಿ ಹೋಗ್ಯನು ಹೂವಿಗೆ ಹೂವಿನ ಬೆಟ್ಟ ಇತ್ರಿ ಜಾಂಬೋ ಗಾಡಿಗೆ ಆಕಾಶ ಬಾರಾಮದೇವರ ಬಂಗಾರ ಸಂದಕ್ಕ ಬಂದು ನಿಂತಿತ್ರಿ ಆ ಜಾಗಿ ಆಕಾಶ ಬಾರಾಮದೇವರ ಬಂಗಾರ ಸಂದಕ್ಕ ಬಂದು ನಿಂತಿತ್ರಿ ಆ ಜಾಗಿ ಇದುವರೆಗೆ ಧರೆಪ್ಪ ದುದಿಗೆ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ ಮೂಡಿಬಂತು. ಇದಾಗಿತ್ತು ಇಂದಿನ ಕೃಷಿರಂಗ. ನಮ್ಮ ನಾಳಿನ ಕೃಷಿರಂಗದಲ್ಲಿ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ತಜ್ಞವಾಣಿಯಲ್ಲಿ ಮಹಿಳೆ ಮತ್ತು ಕೃಷಿ ಈ ವಿಷಯವಾಗಿ ಮಾತನಾಡುತ್ತಾರೆ ಪಿವಿ ಸತೀಶ್. ಕೊನೆಯಲ್ಲಿ ಶಕುಂತಲಾ ದೇವಲ್ ನಾಯಕ್ ಮತ್ತು ಸಂಗಡಿಗರಿಂದ ಗೀಗೆ ಪದಗಳು. ಹೊತ್ತಾಯ್ತು, ಕಾರ್ಯಕ್ರಮ ಮುಗಿಸೋಣಂತ. ಎಲ್ಲರಿಗೂ ಶರಣು ಶರಣಾರ್ಥಿ. ಕೃಷಿರಂಗ ಪ್ರಸಾರವಾಯಿತು.